ಸೊ ಈ ಒಂದು ಕೆಲವೊಂದು ಸೂಕ್ಷ್ಮ ಜೀವಿಗಳು ಅತಿ ಹೆಚ್ಚು ವೃದ್ಧಿ ಆಗಬೇಕು ಮತ್ತು ಅವು ಕೊಳೆಯೋದಕ್ಕೆ ಅನುಕೂಲ ಆಗಬೇಕು ಅಂದರೆ ಈ ಒಂದು ತೇವಾಂಶ ಪ್ರಮಾಣ ಚೆನ್ನಾಗಿರಬೇಕು. ಮೊದಲನೇ ಹಂತದಲ್ಲಿ ಏನಾಗುತ್ತೆ ಅಂದರೆ ಬ್ಯಾಕ್ಟೀರಿಯಾಗಳ ಗುಂಪು ಹೆಚ್ಚಾಗಿರೋದ್ರಿಂದ ಸಾವಯವ ಪದಾರ್ಥಗಳು ತೇವಾಂಶ ಜಾಸ್ತಿ ಬೇಕಾಗುತ್ತೆ, ಶೇಕಡಾ 60% ನಾವು ಕಾಪಾಡ್ಕೋಬೇಕಾಗುತ್ತೆ. ಸೊ ನಂತರ ದಿನಗಳಲ್ಲಿ ಈ ಒಂದು ಕೊಳೆಯಿಕೆ ಪ್ರಾರಂಭ ಆದಂತೆ ಆ ತೇವಾಂಶದ ಪ್ರಮಾಣ ಕಮ್ಮಿ ಬೇಕಾಗುತ್ತೆ. ಕೊನೆಗೆ ನಾವು ನೀರನ್ನು ತೇವಾಂಶವನ್ನು ಕಡಿಮೆ ಮಾಡಿದ್ರೂ ಸಹ ಆ ಕಾಂಪೋಸ್ಟ್ ತಯಾರಾಗಿ ತೇವಾಂಶ ಇರುತ್ತೆ. ಮತ್ತು ಇನ್ನೊಂದು ಮುಖ್ಯವಾಗಿ ಗಾಳಿ. ಗಾಳಿ ಸೊ ವಾಯು ಸಹಿತ ಕಾಂಪೋಸ್ಟ್ ಒಂದು ಕಳೆಯುವಿಕೆ ಪ್ರಮಾಣದಲ್ಲಿ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಮತ್ತು ಅವುಗಳ ಚಟುವಟಿಕೆ ಹೆಚ್ಚಾಗಬೇಕು ಅಂದರೆ ಆಮ್ಲಜನಕದ ಅವಶ್ಯಕತೆ ಹೆಚ್ಚಾಗಿರುತ್ತೆ. ಆದ್ದರಿಂದ ನಾವು ಹೇಳ್ತೀವಿ ಈ ಕಾಂಪೋಸ್ಟ್ ತಯಾರು ಮಾಡಬೇಕಾದ್ರೆ ಮತ್ತೆ ಮತ್ತೆ ತಿರುವು ಆಗಬೇಕು, ಅದು ಮೇಲಿಂದ ಕೆಳಗಡೆ ಹೋಗ್ಬೇಕು, ಕೆಳಗಡೆ ಮೇಲೆ ಬರಬೇಕು, ಆ ಥರ ನಾವು ಮಾಡ್ತೀವಿ. ಬಟ್ ಬೇರೆ ಪದ್ಧತಿಗಳು ಇದಾವೆ, ವೈಜ್ಞಾನಿಕ ಪದ್ಧತಿಗಳು ಇದಾವೆ. ಸೊ ಇವುಗಳನ್ನು ನಾವು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಉತ್ಕೃಷ್ಟವಾದ ಒಂದು ಸತ್ವಯುಕ್ತವಾದಂತಹ ಕಾಂಪೋಸ್ಟ್ ಅನ್ನು ನಾವು ತಯಾರು ಮಾಡ್ಕೋಬಹುದು. ತಾವು ಹೇಳಿದಂಗೆ ಕಸ ಕಡ್ಡಿ ಆಗಿರ್ಬೋದು, ಉಪಯೋಗಿಸಿದಂತ ದಂಟಾಗಿರ್ಬೋದು, ಜೊತೆಗೆ ಕೆಲವೊಂದು ಎಲೆಯ ತಪ್ಪಲುಗಳಾಗಿರ್ಬೋದು, ಇವುಗಳನ್ನ ನಾವು ಬಳಕೆ ಮಾಡ್ಕೋಬಹುದಾ? ಬಳಕೆ ಮಾಡ್ಕೋಬಹುದು. ಬಟ್ ಕಾಂಪೋಸ್ಟ್ ತಯಾರಿಕೆ ಮಾಡ್ಕೋಬೇಕಾದ್ರೆ ನಾವು ಕೆಲವೊಂದು ಅಂಶಗಳನ್ನು ಮೊದಲನೇದಾಗಿ ರೈತ ಬಾಂಧವರು ಗಮನಿಸಬೇಕು. ಏನಪ್ಪ, ತ್ಯಾಜ್ಯ ವಸ್ತುಗಳು ನಮ್ಮ ಹೊಲದಲ್ಲಿ ಅಥವಾ ನಮಗೆ ಸಿಕ್ಕಿದಂಥ ತ್ಯಾಜ್ಯ ವಸ್ತುಗಳು ಕಸ ಕಡ್ಡಿಗಳು ಚಿಕ್ಕ ಚಿಕ್ಕ ತುಂಡುಗಳಾಗಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಬೇಗ ಕಳೆಯೋದಕ್ಕೆ ಅನುಕೂಲ ಆಗುತ್ತೆ. ದಂಟುಗಳಿರ್ಬೋದು ಅವನ್ನ ತುಂಡುಗಳಾಗಿ ಕತ್ತರಿಸಬೇಕಾಗುತ್ತೆ. ಮತ್ತು ಮುಖ್ಯವಾಗಿ ಈ ಕಾಂಪೋಸ್ಟ್ ನಾವು ಎಲ್ಲಿ ತಯಾರು ಮಾಡ್ತೀವಲ್ಲ ಅಲ್ಲಿ ನೀರು ನಿಲ್ದಂಗೆ ನೋಡ್ಕೋಬೇಕು. ಸೊ ಈ ಸ್ವಲ್ಪ ಎತ್ತರದ ಪ್ರದೇಶದಲ್ಲಿ ಇರಬೇಕಾಗುತ್ತೆ. ಯಾಕೆಂದರೆ ಹೆಚ್ಚಿನ ಮಳೆ ಆದ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಕಾಂಪೋಸ್ಟ್ನಲ್ಲಿರ್ತಕ್ಕಂಥ ಪೋಷಕಾಂಶಗಳು ಏನಾಗುತ್ತೆ ಅಂದರೆ ಭೂಮಿಯ ಒಳಗಕ್ಕೆ ನೀರಿನ ಸಮೇತವಾಗಿ ಹಿಂಗೋಗ್ಬಿಡ್ತವೆ. ಸೊ ಆದ್ದರಿಂದ ನೀರು ನಿಲ್ಲಬಾರ್ದು. ಮತ್ತೆ ಸೂಕ್ಷ್ಮಾಣು ಜೀವಿಗಳ ಒಂದು ಚಟುವಟಿಕೆನೂ ಸಹ ಕಡಿಮೆ ಆಗುತ್ತೆ. ಹೆಚ್ಚಿನ ನೀರು ನಿಂತ ಪ್ರದೇಶದಲ್ಲಿ ಆ ಒಂದು ಕಾಂಪೋಸ್ಟ್ಗೆ ಸೂಕ್ತ ಅಲ್ಲ. ಮತ್ತೆ ಆಯ್ಕೆ ಮಾಡ್ಕೊಂಡಂತ ಒಂದು ಮಣ್ಣಿನ ಕೆಳಭಾಗ ಪದರ ಗಟ್ಟಿಯಾಗಿರ್ಬೇಕು. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಕಾಂಪೋಸ್ಟ್ ನಮಗೆ ಚೆನ್ನಾಗಿ ಕೊಳೆಯೋದಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಕಾಂಪೋಸ್ಟ್ ಗೊಬ್ಬರ ತಯಾರಿಕೆಗೆ ನೀರು ಸುಲಭವಾಗಿ ಸಿಗುವಂತ ಜಾಗದಲ್ಲಿ ನಾವು ಇದು ಮಾಡ್ಕೋಬೇಕು. ಹಿತಮಿತವಾಗಿರಬೇಕು, ಜಾಸ್ತಿನೂ ಬೇಕಾಗಿಲ್ಲ, ಜಾಸ್ತಿನೂ ಬೇಕಾಗಿಲ್ಲ, ಪ್ರಮಾಣದಲ್ಲಿ ಬೇಕು ಅಷ್ಟೇ ಪ್ರಮಾಣದಲ್ಲಿ ಬೇಕು. ಮತ್ತು ದೂರದಿಂದ ತಂದು ನಾವು ಪ್ರತಿ ಬಾರಿ ಹಾಕೋದು ತೊಂದರೆ ಆಗುತ್ತೆ. ಸೊ ಎಲ್ಲಿ ನೀರಿನ ಒಂದು ಲಭ್ಯತೆ ಇರುತ್ತೋ ಅಂತ ಜಾಗದಲ್ಲಿ ನಾವು ಕಾಂಪೋಸ್ಟ್ ತಯಾರು ಮಾಡ್ಕೊಳ್ಳೋದಕ್ಕೆ ಜಾಗವನ್ನ ನೋಡ್ಕೋಬೇಕಾಗುತ್ತೆ. ಮತ್ತು ಅಣುಜೀವಿಗಳ ಬೆಳವಣಿಗೆ ಶೇಕಡಾ 50-60% ತೇವಾಂಶವನ್ನು ಅದರಲ್ಲೂ ಮೊದಲ ಹಂತದಲ್ಲಿ ಪ್ರಾರಂಭದಲ್ಲಿ ಈ ಒಂದು ತೇವಾಂಶವನ್ನು ನಾವು ಕಾಪಾಡ್ಕೋಬೇಕಾಗುತ್ತೆ. ಇವು ಮುಖ್ಯವಾಗಿ ರೈತರು ಗಮನದಲ್ಲಿ ಇಟ್ಕೊಂಡಿರಬೇಕಾದಂಥ ಒಂದು ಅಂಶಗಳು. ಈಗ ತಾವು ಹೇಳಿದ ಪ್ರಕಾರ ದಂಟುಗಳು ಅಥವಾ ಒಂದು ಉಳಿಯುವಿಕೆಗಳು ಸಣ್ಣ ಪ್ರಮಾಣದಲ್ಲಿರಬೇಕು, ನೀರು ನಿಲ್ದಂಗೆ ಇರಬೇಕು, ಜೊತೆಗೆ ನೀರು ಸುಲಭವಾಗಿ ಲಭ್ಯತೆ ಇರೋಂಗೆ ಇರಬೇಕು ಅಂತ ಹೇಳಿದ್ರಿ. ಜೊತೆಗೆ ಈಗ ಪದ್ಧತಿಗಳು ಬಹಳ ಮುಖ್ಯ, ವೈಜ್ಞಾನಿಕವಾಗಿ ಕಾಂಪೋಸ್ಟ್ ಮಾಡುವಂಥದ್ದು ಯಾವ ಯಾವ ಪದ್ಧತಿಗಳಿದ್ದಾವೆ? ಈಗ ಮುಖ್ಯವಾಗಿ ರೈತರು ನಾವು ಫಸ್ಟ್ ಕಾಂಪೋಸ್ಟ್ ತಯಾರಿಕೆ ಹೇಳಿದ ತಕ್ಷಣ ಏನು ಹೇಳ್ತಾರೆ, ನಾವು ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರಗಳನ್ನು ಕೇಳ್ತಾರೆ. ಹೌದು. ಸೊ ರೈತರಿಗೆ ಮುಖ್ಯವಾಗಿ ನಾವು ಕಾಂಪೋಸ್ಟನ್ನು ವಿವಿಧ ರೀತಿಯಾಗಿ ತಯಾರು ಮಾಡ್ಕೋಬಹುದು. ಇಂಥದೇ ಪದ್ಧತಿ ಅಂತ ಏನಿಲ್ಲ, ಅವ್ರಿಗೆ ಒಂದು ಯಾವ ಒಂದು ಪದ್ಧತಿ ಸೂಟ್ ಆಗುತ್ತೆ ಅಥವಾ ಅನುಕೂಲ ಆಗುತ್ತೆ ಆ ಪದ್ಧತಿಯನ್ನು ಅವರು ಅಳವಡಿಕೆ ಮಾಡ್ಕೋಬಹುದು. ಒಂದು ಗುಂಡಿ ಪದ್ಧತಿ ಇರ್ಬೋದು, ಭೂಮಿಯ ಮೇಲ್ತೊಟ್ಟಿ ಪದ್ಧತಿ ಇರ್ಬೋದು, ಮತ್ತು ಬಣವೆ ಪದ್ಧತಿನೂ ಮಾಡ್ತಾರೆ ರೈತರು, ಬಣವೆ ಪದ್ಧತಿನೂ ಮಾಡ್ತಾರೆ. ಸೊ ಈ ಎಲ್ಲ ಮೂರು ರೀತಿಯೂ ನಾವು ಮಾಡ್ಕೋಬಹುದು. ಗುಂಡಿ ಪದ್ಧತಿಯನ್ನು ಮಾಡಬೇಕಾದ್ರೆ ಏನು ಮಾಡಬೇಕು ಅಂದರೆ ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲಿ ಮಾಡ್ಕೋಬೇಕಾಗತ್ತೆ. ಅಥವಾ ಗುಡ್ಡೆ ಅಥವಾ ಬಣವಿ ಪದ್ಧತಿನಲ್ಲಿ ಏನು ಮಾಡಬೇಕು, ಹೆಚ್ಚು ಮಳೆ ಬರತಕ್ಕಂಥ ಪ್ರದೇಶದಲ್ಲಿ ನಾವು ಮಾಡಿಕೊಡೋದ್ರಿಂದ ಉತ್ತಮವಾದ ಕಾಂಪೋಸ್ಟನ್ನು ನಾವು ತಯಾರು ಮಾಡ್ಕೋಬಹುದು. ಈಗ ನಮ್ಮ ಪೂರ್ವಜರು ಮಾಡ್ತಾ ಇದ್ರು, ತಿಪ್ಪೆ ಸಮೀಪ ಅಥವಾ ಒಂದು ತೆಗ್ಗನ್ನ ತೋಡಿ ಅದರ ಮೇಲೆ ಮಣ್ಣನ್ನ ಹಾಕಿ ಅವಾಗ ನೀರು ಬಿಡ್ತಾ ಇದ್ರು, ಅದು ಒಂದು ಮತ್ತೆ ಬೇಸಿಗೆ ಬರೋಷ್ಟರಲ್ಲಿ ಅದು ಕೊಳಿತಾ ಇತ್ತು. ಈಗ ವೈಜ್ಞಾನಿಕವಾಗಿ ಮಾಡೋದ್ರಿಂದ ತಾವು ಹೇಳಿದ್ರಿ ಎರಡು ಮೂರು ಪದ್ಧತಿಗಳನ್ನ ಹೇಳಿದ್ರಿ, ಯಾವುದು ಸೂಕ್ತವಾದಂಥದ್ದು ರೈತ ಬಾಂಧವರಿಗೆ? ಈಗ ಮೊದಲನೇದಾಗಿ ಗುಂಡಿ ಪದ್ಧತಿ ಏನು, ಇದು ಒಂದು ಹಳೆ ಕಾಲದ ಪದ್ಧತಿ ಇರ್ಬೋದು. ಸೊ ಸುಮಾರು ಏನಪ್ಪಾ ಅಂದ್ರೆ ನಾವು ವೈಜ್ಞಾನಿಕವಾಗಿ ಅದರನ್ನೇ ನಾವು ಗುಂಡಿ ಪದ್ಧತಿನಲ್ಲಿ ನಾವು ಉತ್ಕೃಷ್ಟವಾದ ಒಂದು ಕಾಂಪೋಸ್ಟ್ ಅನ್ನ ನಾವು ತಗೋಬೇಕು ಅಂದ್ರೆ 5 meter ಉದ್ದ ಅಂದ್ರೆ 18-20 feet ಉದ್ದದ ಒಂದು ಗುಂಡಿ, ಮತ್ತೆ 5-6 feet ಅಗಲ, ಮತ್ತೆ 3 feet ಆಳ. ಸೊ ಇಷ್ಟು ಪ್ರಮಾಣದ ಒಂದು ಗುಂಡಿಯನ್ನು ನಾವು ನಿರ್ಮಾಣ ಮಾಡಿ ಮೊದಲ ಒಂದು ಪದರದಲ್ಲಿ ನೀರು ಮತ್ತು ಅನಿಲಗಳನ್ನು ಇಟ್ಕೊಳ್ತಕ್ಕಂಥ ಒಣ ವಸ್ತುಗಳನ್ನು ಒಂದು 1/2 feet

ಸೊ ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಾ ಇದ್ದಾರೆ ರೈತರು, ಈ ಕಲ್ಲುಗಳ ಬದಲಿಗೆ ಇಟ್ಟಿಗೆಗಳ ಬದಲಿಗೆ ಪಾಲಿಥಿನ್ ಶೀಟ್ ಕೂಡ ನಾವು ಬಳಸ್ತಾ ಇದ್ದಾರೆ. ಹೌದು, ಸೊ ಅದನ್ನು ನಾವು ಬಳಸ್ಕೋಬಹುದು. ಈ ಕಲ್ಲು ಚಪ್ಪಡಿಗಳನ್ನು ಉತ್ತರ ದಕ್ಷಿಣವಾಗಿ ಮುಖವಾಗಿ ನಿಲ್ಲಿಸೋದ್ರಿಂದ ಏನಾಗುತ್ತೆ ಅಂದರೆ ಗಾಳಿ ಸುಗಮವಾಗಿ ಸಂಚಾರ ಆಗಿ ಕಾಂಪೋಸ್ಟ್ ತಯಾರಿಕೆಗೆ ಅನುಕೂಲ ಆಗುತ್ತೆ. ಏನು ಒಂದು ವೇಳೆ ಕಲ್ಲು ಚಪ್ಪಡಿ ಬಳಸಿ ತೊಟ್ಟಿಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ಆರ್ಥಿಕವಾಗಿ ತೊಂದರೆ ಆಗುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಸರ್ವೆ ಮರ ಅಥವಾ ಬಿದಿರಿನ ಮರಗಳಿಂದಲೂ ಸಹ ಇತ್ಯಾದಿ ಲೋಕಲಲ್ಲೇ ಸಿಗ್ತಕ್ಕಂಥ ಮರಗಳ ಕಡ್ಡಿಗಳಿಂದಲೂ ಸಹ ನಾವು ತೊಟ್ಟಿಗಳನ್ನು ನಿರ್ಮಾಣ ಮಾಡ್ಕೋಬಹುದು. ನಾವು ನೋಡಿದ್ದೀವಿ ಹಳ್ಳಿ ಮಟ್ಟದಲ್ಲಿ ಏನು ಗ್ರಾಮೀಣ ಮಟ್ಟದಲ್ಲಿ ರೈತರು ಅಲ್ಲಿ ಸಿಗ್ತಕ್ಕಂಥ ಒಂದು ಮರಗಳನ್ನೇ ಸಹ ಬಳಸಿ ತೊಟ್ಟಿಗಳು ಮಾಡ್ಕೊಂಡಿರ್ತಾರೆ. ಈ ಕಲ್ ಚಪ್ಪಡಿ ಅಂದ್ರೆ ಏನಾಗುತ್ತೆ ಅಂದ್ರೆ ರೇಟ್ ಜಾಸ್ತಿ ಇರುತ್ತೆ, ಖರ್ಚು ಜಾಸ್ತಿ ಆಗುತ್ತೆ. ಅಂತ ಸಂದರ್ಭದಲ್ಲಿ ಈ ರೀತಿಯಾಗಿ ನಾವು ತೊಟ್ಟಿಗಳನ್ನು ನಾವು ನಿರ್ಮಾಣ ಮಾಡ್ಕೋಬೇಕು. ಈ ತೊಟ್ಟಿಯ ಕೆಳಭಾಗವನ್ನ ದಮ್ಮಸಿಂದ ಕುಟ್ಟಿ ಕೆಳಭಾಗವನ್ನ ಗಟ್ಟಿ ಮಾಡ್ಕೋಬೇಕು, ಅಂದ್ರೆ ಭೂಮಿಯ ಒಂದು ತಳ ಗಟ್ಟಿ ಇರಬೇಕು, ಗಟ್ಟಿ ಇರಬೇಕು. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಗೆ ಆಗದಂತ ಒಂದು ವಸ್ತುಗಳು ಕ್ರಮೇಣವಾಗಿ ಕೊಳೆಯೋದಕ್ಕೆ ಅನುಕೂಲ ಆಗುತ್ತೆ. ನಂತರ ಸಗಣಿಯನ್ನು ನೀರಿನಿಂದ ಚೆನ್ನಾಗಿ ಕದಡಿಕೊಂಡು ತೆಳುವಾಗಿ ಕೆಳಭಾಗವನ್ನು ಸಾರಿಸಿಕೊಳ್ಳೋದ್ರಿಂದಲೂ ಸಹ ಅದನ್ನು ಗಟ್ಟಿ ಮಾಡ್ಕೋಬೇಕಾಗುತ್ತೆ, ಮತ್ತೆ ಅದು ಕೊಳೆಯೋದಕ್ಕೆ ಅನುಕೂಲ ಆಗುತ್ತೆ. ಈ ಸಾವಯವ ವಸ್ತುಗಳನ್ನು ನಾವು ಪದರ ಪದರವಾಗಿ ತೊಟ್ಟಿಯಲ್ಲಿ ತುಂಬೋದ್ರಿಂದ ಸಾಮಾನ್ಯವಾಗಿ ಕೆಳಭಾಗದಲ್ಲಿ ಎಲ್ಲ ರೈತರು ಗಮನವಿಟ್ಟು ಕೇಳಬೇಕಾದಂಥ ವಿಷಯ ಏನಪ್ಪ ಅಂದರೆ ಈ ತೆಂಗಿನ ಮೊಟ್ಟೆ ಅಥವಾ ಗರಿ, ತೆಂಗಿನ ನಾರು, ಜೋಳದ ಕಡ್ಡಿ ಇವು ಬೇಗ ಕೊಳೆಯೋದಿಲ್ಲ. ಯಾಕೆಂದ್ರೆ ಇದರಲ್ಲಿ ಲಿಗ್ನಿನ್ ಅಂತಕ್ಕಂಥ ಒಂದು ಅಂಶ ಇರುತ್ತೆ, ಗಟ್ಟಿ ಪದಾರ್ಥ ಇರುತ್ತೆ. ಇದು ಸುಮಾರು ಒಂದು 3-4 ತಿಂಗಳು ತಗೊಳುತ್ತೆ. ಸೊ ನಾವು ಸಾಮಾನ್ಯವಾಗಿ ಪದ್ಧತಿನಲ್ಲಿ ಮಾಡಿದ್ರೆ ಅದು ತುಂಬಾ ದಿನ ಬೇಕು. ತೆಂಗಿನ ನಾರು ಇವೆಲ್ಲವೂ ಏನು ನಾರಿನಂಶ ಜಾಸ್ತಿ ಇರ್ತಾವಲ್ಲ, ಬಹಳ ದಿನಗಳ ನಂತರ ಕೊಳಿತಾವೆ. ಸೊ ಅದಕ್ಕೋಸ್ಕರ ನಾವು ಕೆಳಭಾಗದಲ್ಲಿ ಈ ತೊಟ್ಟಿ ಮಾದರಿಯ ಕೆಳಭಾಗದಲ್ಲಿ ಈ ಒಂದು ಪದಾರ್ಥಗಳನ್ನು ಹಾಕಿ ಮೊದಲನೇ ಪದರವಾಗಿ ಹರಡಿ ನಂತರ ನಾರು ಮತ್ತು ಸೆಲ್ಯುಲೋಸ್ ಅಂಶ ಜಾಸ್ತಿ ಇರೋದ್ರಿಂದ ಸೂಕ್ಷ್ಮಾಣು ಜೀವಿಗಳನ್ನು ಸಹ ನಾವು ಬಳಸ್ಕೋಬಹುದು. ಹೌದು, ಸೊ ಮುಖ್ಯವಾಗಿ ಫ್ಲೋರೋಟಸು, ಆಸ್ಪರ್ಜಿಲಸು, ಟ್ರೈಕೋಡರ್ಮ, ಪೆಸಿಲೋಮೈಸಿಸ್ ಇವೆಲ್ಲವನ್ನು ನಾವು ಬಳಸೋದ್ರಿಂದ ಏನಾಗುತ್ತೆ ಅಂದರೆ ಇವುಗಳನ್ನು ನಾರಿನ ಅಂಶ ಕಡಿಮೆ ಮಾಡಿ ಬೇಗ ಕೊಳೆಯೋದಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಇನ್ನು ಎರಡನೇ ಹಂತದಲ್ಲಿ ಎರಡನೇ ಪದರವಾಗಿ ಏನು ಮಾಡಬೇಕು, ಒಣ ಹುಲ್ಲು, ಕಳೆ ಕಡ್ಡಿ, ಒಣಗಿರ್ತಕ್ಕಂಥ ಕಳೆ, ನೆಲಗಡಲೆ ಸಿಪ್ಪೆ, ಮತ್ತು ಸೋಯಾ ಅವರೆ ಸಿಪ್ಪೆ, ಬತ್ ಏನೇ ಕಸ ಕಡ್ಡಿಗಳಿರಲಿ, ಒಣಗಿರ್ತಕ್ಕಂಥ ಯಾವುದೇ ಕಸ ಕಡ್ಡಿಗಳಿರಲಿ, ಅದರಲ್ಲೂ ದ್ವಿದಳ ಧಾನ್ಯಗಳ ಒಂದು ಕಸಗಳೇನಾಗಿರ್ತವೆ ಅವುಗಳನ್ನು ನಾವು ಆ ಅವಶೇಷಗಳನ್ನು ಬಳಸೋದ್ರಿಂದ ನಮಗೆ ಕಾಂಪೋಸ್ಟು ಬೇಗ ಕೊಳೆಯೋದಕ್ಕೆ ಅನುಕೂಲ ಆಗುತ್ತೆ. ಯಾಕೆಂದರೆ ಅದರಲ್ಲಿ ಸಾರಜನಕದ ಅಂಶ ಜಾಸ್ತಿ ಇರುತ್ತೆ, ದ್ವಿದಳ ಧಾನ್ಯಗಳ ಒಂದು ಅವಶೇಷಗಳಲ್ಲಿ, ಹೌದು, ಆ ಒಂದು ತ್ಯಾಜ್ಯ ವಸ್ತುಗಳಲ್ಲಿ ಸಾರಜನಕದ ಪ್ರಮಾಣ ಜಾಸ್ತಿ ಇರೋದ್ರಿಂದ ಬೇಗ ಕೊಳೆಯೋದಕ್ಕೆ ಅನುಕೂಲ ಆಗುತ್ತೆ. ಸೊ ಈ ರೀತಿ ನಾವು ಒಂದು 1 ಅಡಿಯಷ್ಟು ಈ ಒಂದು ಕಸ ಕಡ್ಡಿಗಳು ನೆಲೆ ನಾನು ಆಗಲೇ ಹೇಳಿದಂಥ ಒಂದು ದ್ವಿದಳ ಧಾನ್ಯಗಳ ಒಂದು ಕಸ ಕಡ್ಡಿಗಳನ್ನು 1 ಅಡಿ ಮಂದವಾಗಿ ಹರಡಿ ಪದರವನ್ನು ಆಗಾಗ ನೀರು ಚಿಮುಕಿಸಿ ಅವುಗಳನ್ನು ತುಂಬಬೇಕಾಗುತ್ತೆ. ನಂತರ ಸಗಣಿ ಬಗ್ಡ ತೆಳುವಾಗಿ ಮತ್ತು ಮಣ್ಣು ಹಾಗೂ ಸೂಕ್ಷ್ಮ ಜೀವಗಳ ಮಿಶ್ರವಣಗಳನ್ನು ಇದರ ಮೇಲೆ ಹರಡೋದ್ರಿಂದ ಏನಾಗುತ್ತೆ ಅಂದರೆ ಈ ಎರಡೂ ಪದರಗಳು ಬೇಗ ಬೇಗ ಕೊಳೆಯೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಈ ರೀತಿ ನಾವು 1/2 ಅಡಿಗಿಂತಲೂ ಕಡಿಮೆ, ಸೊ ಮಣ್ಣು ಮತ್ತು ಸಗಣಿ ಈ ಅಂಶಗಳನ್ನು ಮಿಶ್ರಣ ಮಾಡಿ ಅದ್ರ ಮೇಲೆ ಹಾಕೋದ್ರಿಂದ ಏನಾಗುತ್ತೆ ನಿಮಗೆ ಬೇಗ ಕೊಳೆಯೋದಕ್ಕೆ ಅನುಕೂಲ ಆಗುತ್ತೆ. ಮತ್ತು ಎಲ್ಲಿ ಹಸಿರೆಲೆ ಗೊಬ್ಬರಗಳು ಏನಾದರೂ ಸಿಕ್ಕಿದ್ರೆ ಆ ಥರವನ್ನು ಬಳಸಿ ಕಾಂಪೋಸ್ಟ್ ಮಾಡೋ ಅಂಥ ಪ್ರಮೇಯ ಬಂದಾಗ ಅವುಗಳನ್ನು 3ನೇ ಒಂದು ಪದರದಲ್ಲಿ ಬಳಸೋದ್ರಿಂದ ನಿಮಗೆ ಭಾಳ ಅನುಕೂಲ ಆಗುತ್ತೆ. ಮತ್ತು 4ನೇ ಪದರದಲ್ಲಿ ಏನಾಗುತ್ತೆ ಅಂದರೆ ಈ ಕೋಳಿ ಗೊಬ್ಬರ, ರೇಷ್ಮೆ ಹುಳುವಿನ ಇಕ್ಕೆ, ತ್ಯಾಜ್ಯ ವಸ್ತುಗಳು, ಬಯೋಗ್ಯಾಸ್ ಬಗ್ಡ, ಹೌದು, ಸೊ ಇವೆಲ್ಲವನ್ನ ನಾವು 4ನೇ ಪದರದಲ್ಲಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಕೊಳೆಯೋದಕ್ಕೆ ಬೇಗ ಅನುಕೂಲ ಆಗುತ್ತೆ. ಸೊ ಈ ರೀತಿಯಾಗಿ ಸುಮಾರು 4ನೇ ಪದರವನ್ನು 1 ಅಡಿ ಹಾಕಿ 1-4 ಪದರ ಆದಮೇಲೆ ಇವುಗಳನ್ನು ನೀರಿನ ಅಂಶ ನೀರನ್ನು ಚಿಮುಕಿಸಿ ಅವನ್ನ ತೇವ ಮಾಡೋದ್ರಿಂದ ಬೇಗ ನೀವು ಕೊಳೆಯೋದಕ್ಕೆ ಅನುಕೂಲ ಆಗುತ್ತೆ. ಮತ್ತು 5ನೇ ಪದರ ಆಗಿ ಏನಪ್ಪ ಅಂದರೆ ಜಾನುವಾರುಗಳ ಕೊಟ್ಟಿಗೆಯಲ್ಲಿ ಲಭ್ಯವಾಗಿರ್ತ ಸಗಣಿ, ದನಕರುಗಳು ತಿಂದದ್ ಬಿಟ್ಟಂಥ ಮೇವು, ತ್ಯಾಜ್ಯ ವಸ್ತುಗಳು, ಗಂಜಲ ಇವೆಲ್ಲನ್ನ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಕಾಂಪೋಸ್ಟು ಉತ್ಕೃಷ್ಟವಾಗಿರುತ್ತೆ. ಸೊ ಇದೇ ರೀತಿಯಾಗಿ ನೀವು ಈ 5 ಪದರಗಳನ್ನು ಒಂದಾದ್ಮೇಲೆ ಒಂದು ಹಾಕ್ಕೊಂಡು ಬರೋದ್ರಿಂದ ಏನಾಗುತ್ತೆ ಅಂದರೆ ಕೊಳೆಯೋದಕ್ಕೆ ಬೇಗ ಆಗುತ್ತೆ. ಸೊ ಈ ರೀತಿ ನಾವು 1 ಅಡಿ ಹಾಕಿದ ನಂತರ ನೀರನ್ನು ಚಿಮುಕಿಸಿ ಅದನ್ನು ಮಣ್ಣಿನಿಂದ ಮುಚ್ಚಿ ಮಣ್ಣಿನಿಂದ ಸಾರಿಸಬೇಕಾಗುತ್ತೆ. ಸೊ ಈ ರೀತಿ ನಾವು ಸಾರಿಸೋದ್ರಿಂದ ಏನಾಗುತ್ತೆ ಅಂದರೆ ಅದು

ಒಳ್ಳೆ ಇನ್ಶೂರೆನ್ಸ್. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ ಐ ಸಿ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ ಎಲ್ ಐ ಸಿ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಅಂತಿಯ ವಡಿವಾಗ ಎಂತವರ ನೆನಿಬೇಕ, ಪಂಚ ಪಾಂಡವರ ಧರ್ಮ ಚಂದ ಕಾತಾ ಭೂಮಿ ತಾ ಚಂದ್ರ